ಗ್ರಾಮಲಕ್ಷ್ಮಿ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲ ನಮ್ಮ ಕೇಳುಗರು ಬಹಳಷ್ಟು ಸಡಗರ ಸಂಭ್ರಮದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸಿ ಈಗ ಆರಾಮಾಗಿ ಕೂತ್ಕೊಂಡು ಕಾರ್ಯಕ್ರಮವನ್ನ ಕೇಳ್ತಿರಬಹುದು. ಹೆಸರ ಸೂಚಿಸುವಂಗ ವರ ಮಹಾಲಕ್ಷ್ಮಿ, ಕೇಳಿದ ವರವನ್ನ ದಯಪಾಲಿಸುವಂತಹ ಲಕ್ಷ್ಮಿ ನಮ್ಮ ಎಲ್ಲ ಕೇಳುಗರ ಆಶೆ ಅಭಿಲಾಷೆಗಳನ್ನ ಈಡೇರಿಸ್ಲಿ ಅಂತ ಹೇಳ್ತಾ ಮೊದಲು ಒಂದು ವರಮಹಾಲಕ್ಷ್ಮಿ ಗೀತೆಯನ್ನ ಕೇಳಿ ಬರೋಣ. ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಗೀತೆಯನ್ನ ಕೇಳಿದ್ವಿ. ಕೇಳುಗರ, ಈಗ ನಾವು ಸ್ತನ್ಯಪಾನ ಸಪ್ತಾಹದ ಆಚರಣೆ ಒಳಗಿದ್ದೇವೆ. ಮಗುವಿಗೆ ತಾಯಿಯ ಹಾಲೆ ಶ್ರೇಷ್ಠ, ಅಮೃತ ಸಮಾನ. ಪ್ರತಿಯೊಂದು ಮಗು ಜನಿಸಿದ ನಂತರ 6 ತಿಂಗಳವರೆಗೆ ತಾಯಿಯ ಹಾಲು ಅಲ್ಲದೆ ಬೇರೆ ಯಾವ ಪೂರಕ ಆಹಾರವನ್ನು ಕೊಡುವಂತ ಅವಶ್ಯಕತೆ ಇಲ್ಲ. ದಯವಿಟ್ಟು ಗಮನಿಸಿ, ಮಗುವಿಗೆ ತಾಯಿ ಹಾಲನ್ನ ತಪ್ಪದೇ ನೀಡಿ, ಅದರಲ್ಲೂ ಮಗು ಜನಿಸಿದ ನಂತರ ಬರುವಂತ ಗಟ್ಟಿಯಾದ ಹಳದಿ ಬಣ್ಣದ ದ್ರವರೂಪದಲ್ಲಿ ಇರುವಂತ ಹಾಲು, ಅದಕ್ಕೆ ಕೊಲೆಸ್ಟ್ರಮ್ ಅಂತ ಕರಿತೀವಿ. ಈ ಕೊಲೆಸ್ಟ್ರಮ್ ಅನ್ನ ದಯವಿಟ್ಟು ಚೆಲ್ಲಬೇಡ್ರಿ. ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತ ಹಲವಾರು ಅಂಶಗಳು ಇರೋದ್ರಿಂದ ಮಗುವಿಗೆ ತಪ್ಪದೇ ಈ ಹಾಲನ್ನ ಕೊಡ್ರಿ. ಕೆಲವರು ಏನ್ ಅನ್ಕೊಂಡಿರ್ತಾರೆ, ಮಗುವಿಗೆ ಈ ಹಾಲು ಒಂದು ಜೀರ್ಣಶಕ್ತಿಗೆ ಬಹಳಷ್ಟು ಭಾರ ಆಗ್ತದ, ಮಗುವಿಗೆ ಇದರಿಂದ ವಾಂತಿ ಭೇದಿ ಆಗಬಹುದು ಅನ್ನುವಂತ ಹಲವಾರು ತಪ್ಪು ನಂಬಿಕೆಗಳು ನಮ್ಮ ಜನರಲ್ಲವ. ಕೇಳುಗರೆ, ದಯವಿಟ್ಟು ಗಮನಿಸಿರಿ, ಜನಿಸಿದ ನಂತರ ಬರುವ ಮೊದಲ 2-3 ದಿನದ ಈ ಗಟ್ಟಿ ಹಾಲು ಕೊಲೆಸ್ಟ್ರಮ್ ಅನ್ನ ತಪ್ಪದೆ ಮಗುವಿಗೆ ನೀವು ನೀಡಿದ್ದಲ್ಲಿ ಮಗು ಮುಂದೆ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸಿಕೊಂಡು ಉತ್ತಮವಾದ ಆರೋಗ್ಯವನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದೊಳಗ ಆಹಾರದಲ್ಲಿ ನಮಗ ಎಷ್ಟು ಪೋಷಕಾಂಶಗಳು ಬೇಕು, ಪೌಷ್ಟಿಕತೆ ಎಷ್ಟು ಇರ್ತದ ಅಷ್ಟು ನಾವು ಸದೃಢಕಾಯರಾಗಿರ್ತೀವಿ. ಈ ಪೌಷ್ಟಿಕ ಆಹಾರವನ್ನ ಸೇವಿಸುವಂತ ಕ್ರಮ ಭಿನ್ನವಾಗಿರ್ತದ. ಮಕ್ಕಳಿಗೆ ಬೇಕಾಗುವಂತ ಪೌಷ್ಟಿಕಾಂಶ ಉಳ್ಳಂತ ಆಹಾರನೇ ಬೇರೆ, ಯುವ ಜನರಿಗೆ ಬೇರೆ, ಮಧ್ಯ ವಯಸ್ಕರಿಗೆ ಬೇರೆ, ಹಿರಿಯ ನಾಗರಿಕರಿಗೆ ಬೇರೆ, ಮತ್ತೆ ಈ ಗರ್ಭಿಣಿ, ಬಸುರಿ, ಬಾಣಂತಿಯರು ಇವರಿಗೆ ಬೇಕಾಗುವಂತ ಪೋಷಕಾಂಶ ಭರಿತ ಆಹಾರವೇ ಬೇರೆ. ಹಂಗಿದ್ರ ಯಾವ್ಯಾವ ಜನರಿಗೆ ಯಾವ್ಯಾವ ಆಹಾರ ಹೆಚ್ಚು ಪೂರಕವಾಗಿರ್ತದ, ಹೆಚ್ಚು ಅನುಕೂಲ ಆಗಿರ್ತದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಫುಡ್ ಅಂಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರೊಫೆಸರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತ ಡಾಕ್ಟರ್ ಉಷಾ ಮಳಗಿ ಅವರಿದ್ದಾರೆ. ಉಷಾ ಮಳಗಿ ಅವ್ರ ಜೊತೆಗೆ ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮಸ್ಕಾರ ಉಷಾ ಮಳಗಿ ಅವರು. ನಮಸ್ಕಾರ. ನಮ್ಮ ಆಹಾರ ಯಾವ್ಯಾವ ಪೌಷ್ಟಿಕ ಅಂಶಗಳನ್ನ ಒಳಗೊಂಡಿರಬೇಕು, ಯಾವುದಕ್ಕೆ ನಾವು ಸಮತೋಲನ ಆಹಾರ ಅಂತ ಕರಿತೀವಿ, ಪೌಷ್ಟಿಕತೆಯ ಬಗ್ಗೆ ಒಂದ್ ಸ್ವಲ್ಪದ್ರಲ್ಲಿ ಮಾಹಿತಿಯನ್ನ ನೀಡ್ತೀರಾ? ಸರಿಯಾದ ಪೌಷ್ಟಿಕ ಆಹಾರ ಜೀವನದ ಮೊದಲ ಹಂತದ ಬೆಳವಣಿಗೆಗೆ ಮತ್ತು ವಿಕಸನಕ್ಕೆ ಬೇಕು. ನಾವು ದಿನನಿತ್ಯ ತಿನ್ನುವ ಆಹಾರದಿಂದ ಪೋಷಕಾಂಶಗಳು ಸಿಗ್ತವೆ. ಈ ಪೋಷಕಾಂಶಗಳಿಂದ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರ್ತವೆ. ಹೀಗಾಗಿ ನಮ್ಮ ಆಹಾರವು ಎಲ್ಲಾ ಪೋಷಕ ಸತ್ವಗಳನ್ನು ಹೊಂದಿರಬೇಕು. ಇಂತಹ ಸತ್ವಯುತ ಆಹಾರಕ್ಕೆ ನಾವು ಸಮತೋಲನ ಆಹಾರ ಅಂತ ಹೇಳ್ತೀವಿ. ಪೋಷಕಾಂಶಗಳನ್ನು ಹೊಂದಿದ ಆಹಾರ ಒಳ್ಳೆಯ ಆರೋಗ್ಯದಿಂದ ಇರಲಿಕ್ಕೆ ಮತ್ತು ಗರ್ಭಾವಸ್ಥೆಯಲ್ಲಿ ಬೆಳೆಯುವ ಸಮಯದಿಂದ ಹಿಡಿದು ಮುಪ್ಪಿನವರೆಗೂ ಮತ್ತು ನಾವು ಜೀವಂತ ಇರೋ ತನಕನು ಸಹಿತ ಇದು ಬಹಳ ಅವಶ್ಯ. ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಆಹಾರದ ಮತ್ತು ಪೋಷಕ ಸತ್ವಗಳ ಅವಶ್ಯಕತೆ ಬೇರೆ ಬೇರೆ ಆಗಿರ್ತದೆ. ಆಹಾರ ಮತ್ತು ಪೋಷಕಾಂಶಗಳ ಕೊರತೆಯಿಂದ ಸಮುದಾಯದಲ್ಲಿ ಅಪೌಷ್ಟಿಕತೆ ಕಂಡು ಬರ್ತದೆ. ಉಷಾ ಮಳಿಗೆಯವರ, ನಮ್ಮ ದೇಶದೊಳಗಿರುವಂತಹ ಮಕ್ಕಳನ್ನ ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿನ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಯಾಕೆ ಈ ಅಪೌಷ್ಟಿಕತೆ ನಮ್ಮ ದೇಶದಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ, ಇದಕ್ಕೆ ಏನು ಕಾರಣ? ಈಗ ಸಾಮಾನ್ಯವಾಗಿ ಪೌಷ್ಟಿಕಾಂಶಗಳ ಕೊರತೆ ಮತ್ತು ಅತಿ ಹೆಚ್ಚು ಇವುಗಳ ಸೇವನೆಯಿಂದ ಅಪೌಷ್ಟಿಕತೆ ಆಗ್ತದೆ. ನಮ್ಮ ದೇಶದೊಳಗ ಕಂಡು ಬರುವ ಅಪೌಷ್ಟಿಕತೆ ಅಂದ್ರ ಕಡಿಮೆ ತೂಕದ ಮಗು ಹುಟ್ಟುವುದು, ಪ್ರೋಟೀನ್ ಮತ್ತು ಶಕ್ತಿಯಿಂದ ಬರುವ ಅಪೌಷ್ಟಿಕತೆ, ಕಡಿಮೆ ತೂಕ ಹೊಂದಿದ ವಯಸ್ಕರು, ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಮತ್ತು ಸಾಂಕ್ರಾಮಿಕವಲ್ಲದ ರೋಗಗಳು ಬರುವುದು. ತಾಯಿಯ ಗರ್ಭದೊಳಗ ಬೆಳೆಯುವ ಮಗುವಿಗೆ ಸರಿಯಾದ ಪೋಷಕ ಸತ್ವಗಳು ಸಿಗದಿದ್ದಾಗ ಹುಟ್ಟಿದ ನಂತರ ಆ ಮಗು ಬೆಳೆದು ವಯಸ್ಕನಾದ ಅಂದ್ರೆ ದೊಡ್ಡವರಾದ್ಮೇಲೆ ಸಕ್ರಿ ರೋಗ ಮತ್ತು ಏರು ರಕ್ತದೊತ್ತಡ ಇಂಥವೆಲ್ಲ ರೋಗ ಬರುವ ಸಾಧ್ಯತೆ ಇರ್ತದೆ. ಇನ್ನು ಅನೇಕ ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳು ಇರ್ತಾರೆ. ಅದರಲ್ಲಿ ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಪ್ರೋಟೀನ್ ಮತ್ತು ಶಕ್ತಿಯ ಕೊರತೆಯಿಂದ ಬರುವಂತಹ ಕ್ವಾಶಿಯಾರ್ಕರ್ ಮತ್ತು ಮೆರಾಸ್ಮಸ್ ಅಂತ ಚಿಕ್ಕ ಮಕ್ಕಳಲ್ಲಿ ಇಂಥ ರೋಗಗಳು ಬರ್ತಾವ. ಇನ್ನು ಸೂಕ್ಷ್ಮ ಪೋಷಕ ಸತ್ವಗಳಿರ್ತಾವ, ಅಂದ್ರೆ ಜೀವಸತ್ವಗಳು ಮತ್ತು ಖನಿಜ ಸತ್ವಗಳೇನಿರ್ತಾವ, ಇವುಗಳ ಕೊರತೆಯಿಂದನೂ ಅನೇಕ ಅಪೌಷ್ಟಿಕತೆಯ ರೋಗಗಳು ಬರ್ತವೆ. ಅದರಲ್ಲಿ ಎ ಜೀವಸತ್ವದ ಕೊರತೆ, ರಕ್ತಹೀನತೆ ಮತ್ತು ಅಯೋಡಿನ್ ಕೊರತೆಯಿಂದ ಬರುವಂತಹ ಗಡಗಂಡ ರೋಗ ಮತ್ತು ಇದಲ್ಲದೇನೆ ಇ ಕಾಂಪ್ಲೆಕ್ಸ್ ಜೀವಸತ್ವಗಳಿಂದ ಇವುಗಳ ಕೊರತೆಯಿಂದ ಬರುವ ರೋಗಗಳು ಸಹ ಇರ್ತವೆ. ಇನ್ನು ಗ್ರಾಮೀಣ ಬಡ ಮತ್ತು ನಗರದಲ್ಲಿ ವಾಸಿಸುವ ಜನರಲ್ಲೂ ಸಹಿತ ಇದು ಅನೇಕ ತರದ ರೋಗಗಳು ಬರುವ ಸಾಧ್ಯತೆ ಇರ್ತದೆ. ಅಪೌಷ್ಟಿಕತೆಯಿಂದ ಬಳಲುವ ಮಗು ಗರ್ಭದಲ್ಲೇ ಬೆಳೆಯುವಾಗಲೇ ಶುರುವಾಗುವಂತ ಒಂದು ಇದೆ. ಇದರಲ್ಲಿ ಗರ್ಭಿಣಿಯರು ಸಾಕಷ್ಟು ತೂಕ ಹೊಂದದಿದ್ರೆ ರಕ್ತಹೀನತೆ ಮತ್ತು ಜೀವಸತ್ವಗಳ ಕೊರತೆಯಿಂದ ಬಳಲ್ತಾರೆ. ಸುಮಾರು 22% ಹುಟ್ಟಿದ ಮಕ್ಕಳು ನಮ್ಮ ದೇಶದೊಳಗ ಕಡಿಮೆ ತೂಕದ್ದು ಇರ್ತಾವ, ಅಂದ್ರೆ 2.5 kg ಕಡಿಮೆ ಇರ್ತಾವ ಹುಟ್ಟಿದಾಗ. ಮತ್ತೆ ಈ ಅಪೌಷ್ಟಿಕತೆ ಮಕ್ಕಳಲ್ಲಿ ಇರುವಾಗ ಹಲವಾರು ರೋಗಗಳು ಮಕ್ಕಳಿಗೆ ಬರುವಂತಹ ಸಾಧ್ಯತೆ ಇರ್ತದೆ. ಯಾವ್ಯಾವ ರೋಗಗಳು ಬರಬಹುದು ಅಂತ ಹೇಳ್ತೀರಿ? ಕ್ವಾಶಿಯಾರ್ಕರ್ ಮತ್ತು ಮೆರಾಸ್ಮಸ್ ಅಂದ್ರೆ ಪ್ರೋಟೀನ್ ಮತ್ತು ಶಕ್ತಿಯ ಕೊರತೆಯಿಂದ ಬರುವ ರೋಗಗಳು ಶಾಲಾ ಪೂರ್ವ ಮಕ್ಕಳೊಳಗ ಸುಮಾರು 1% ಕಡಿಮೆ ಮಕ್ಕಳಲ್ಲಿ ಇದು ಕಂಡು ಬರ್ತದೆ. ಮತ್ತೆ ಇನ್ನ ನಮ್ಮ ದೇಶದೊಳಗ ಸುಮಾರು 43% ಅಂದ್ರೆ 5 ವರ್ಷದಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳು ಇವರು ಕಡಿಮೆ ತೂಕ ಹೊಂದಿರ್ತಾರೆ. ಮತ್ತು ಇದರಲ್ಲಿ 20% ಮಕ್ಕಳು ದೀರ್ಘಕಾಲದ ಅಪೌಷ್ಟಿಕತೆಯಿಂದ ಬಳಲ್ತಾರೆ. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಚಿಕ್ಕ ಮಗು ಹುಟ್ಟಿನಿಂದನೂ ಸರಿಯಾದ ಪೋಷಣೆ ಸಿಗದೇ ಇದ್ರೆ ಈ ಕಡಿಮೆ ತೂಕದ ಮಕ್ಕಳು ಬೆಳೆಯುತ್ತಾನೂ ಅವರು ಕಡಿಮೆ ತೂಕ ಹೊಂದಿರ್ತಾರೆ. ಸತತ ಅಪೌಷ್ಟಿಕತೆಗೆ ಒಳಗಾದ ಬೆಳೆಯುವ ಮಕ್ಕಳು ವಯಸ್ಕರಾದ ಮೇಲೆ ಅವರು ಕಡಿಮೆ ಎತ್ತರ ಹೊಂದಿರ್ತಾರೆ. 100-30 ವಯಸ್ಕ ಪುರುಷರು ಮತ್ತು ಸಮ ಪ್ರಮಾಣದ ಮಹಿಳೆಯರು ಕಡಿಮೆ ತೂಕ ಮತ್ತು ಎತ್ತರ ಹೊಂದಿದವರು ಆಗಿರ್ತಾರೆ. ಇನ್ನು ಸುಮಾರು 1% ಕಡಿಮೆ ಶಾಲಾ ಪೂರ್ವ ಮಕ್ಕಳೇನಿರ್ತಾರೆ ಅವರು ಎ ಜೀವಸತ್ವದ ಕೊರತೆಯಿಂದ, ಬೈಟಾಟ್ ಚುಕ್ಕೆಗಳಿಂದ ಮತ್ತು ರಾತ್ರಿ ಹುರುಡತನದಿಂದ ಅವರು ಬಳಲ್ತಾರೆ. ಈ ಎ ಜೀವಸತ್ವ ಏನಿದೆ ಇದರ ಕೊರತೆಯಿಂದ ಸೋಂಕುಗಳು ಸುಲಭವಾಗಿ ತಗಲ್ತಾವ ಮತ್ತು ರೋಗದಿಂದ ಬಳುವವರ ಸಂಖ್ಯೆ ಹೆಚ್ಚಾಗ್ತದೆ ಮತ್ತು ಸಾವನ್ನಪ್ಪುವ ಚಿಕ್ಕ ಮಕ್ಕಳ ಸಂಖ್ಯೆ ಸಹಿತ ಈ ಜೀವಸತ್ವದ ಕೊರತೆಯಿಂದ ಹೆಚ್ಚಾಗಿ ಕಂಡುಬರ್ತದೆ. ಇನ್ನು ಕಬ್ಬಿಣಾಂಶದ ಕೊರತೆಯಿಂದ ಶಕ್ತಿಹೀನತೆಯಿಂದ ಬಳಲುವ 5 ವರ್ಷದ ಕೆಳಗಿನ ಮಕ್ಕಳ ಪ್ರಮಾಣ 70% ಹೆಚ್ಚಿದೆ. ಇದಲ್ಲದೇನೆ ನಮ್ಮ ರಾಷ್ಟ್ರೀಯ ಪೋಷಣಾ ಸಂಸ್ಥೆ NIN ಇದರ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದೊಳಗ ಬೇಳೆಕಾಳುಗಳು, ಹಾಲು, ತರಕಾರಿ ಇವುಗಳ ಸೇವನೆ ಬೇಕಾಗುವ ಪ್ರಮಾಣಕ್ಕಿಂತ ಬಹಳ ಕಡಿಮೆ ಇದೆ. ಇನ್ನೊಂದು ಕಡೆಗೆ ಆಹಾರ ಸಂಬಂಧಿ ರೋಗಗಳು ನಮ್ಮ ದೇಶದೊಳಗ ಹೆಚ್ಚಾಗ್ತಾ ಇದಾವ. ಅದ್ರೊಳಗ ಹೆಚ್ಚು ಶಕ್ತಿ ತಿನ್ನುವಂತ ಮತ್ತು ಆಹಾರದೊಳಗ ಸಕ್ರಿ, ಎಣ್ಣೆ, ಕೊಬ್ಬು ಮತ್ತು ಸಂಸ್ಕರಿಸಿದ ಆಹಾರಗಳನ್ನು ಹೆಚ್ಚು ಸೇವನೆ ಮಾಡೋದ್ರಿಂದ ಮತ್ತು ಕಡಿಮೆ ವ್ಯಾಯಾಮ ಮಾಡೋದ್ರಿಂದ ಇದು ಹೆಚ್ಚಾಗಿ ಬರ್ತದೆ. ಇದಲ್ಲದೇನೆ ಕುಡಿತ, ತಂಬಾಕು ಸೇವನೆ ಮತ್ತು ಗುಟ್ಕಾಗಳ ಸೇವನೆಯಿಂದನೂ ಸಹಿತ ಅನೇಕ ರೋಗಗಳು ಬರುವ ಸಾಧ್ಯತೆ ಇರ್ತದೆ. ಇದರಿಂದ ಬೊಜ್ಜು, ಹೃದಯ ರೋಗ, ರಕ್ತದೊತ್ತಡ, ಡಯಾಬಿಟಿಸ್ ಮತ್ತು ಕ್ಯಾನ್ಸರ್ ಇವೆಲ್ಲ ಬರುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತದೆ. ಕುಪೋಷಣೆ, ಅಪೌಷ್ಟಿಕತೆ ಬಗ್ಗೆ ಮಾಹಿತಿಯನ್ನ ಮಾಡಿಕೊಂಡ್ವಿ. ಈ ಅಪೌಷ್ಟಿಕತೆಗೆ ಏನು ಕಾರಣಗಳು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣಲ್ಲ. ಅಪೌಷ್ಟಿಕತೆ ಆಗ್ಲಿಕ್ಕೆ ಅನೇಕ ಕಾರಣಗಳು ಇರ್ತವೆ. ಅದರಲ್ಲಿ ಹೆಚ್ಚಾಗುತ್ತಿರುವ ಜನಸಂಖ್ಯೆ ಒಂದು ಕಾರಣ ಮತ್ತು ಪರಿಸರದಲ್ಲಿ ಬದಲಾವಣೆ ಮತ್ತು ನಗರೀಕರಣ ಮತ್ತು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಗ್ತಾ ಇದೆ. ಬೇರೆ ಬೇರೆ ಕೊಬ್ಬಿರುವಂತಹ ಆಹಾರ ತಿಂತಾರ, ಸಿಹಿ ಪಾನೀಯಗಳನ್ನ ಹೆಚ್ಚು ಕುಡಿತಾರ, ಇದರಿಂದ ಸಹಿತ ಮತ್ತು ವ್ಯಾಯಾಮದ ಕೊರತೆಯಾಗಿದೆ. ಇತ್ತೀಚೆಗೆ ಹೆಚ್ಚು ಕೆಲಸಗಳನ್ನ, ಕಷ್ಟಕರ ಕೆಲಸಗಳನ್ನ ನಾವು ಮಾಡ್ತಾ ಇಲ್ಲ. ಇವುಗಳಿಂದ ಏನಾಗ್ತಾ ಇದೆ ಅಂದ್ರೆ ಅಪೌಷ್ಟಿಕತೆ ಹೆಚ್ಚಾಗಿ ಕಂಡು ಬರ್ತದೆ. ಮತ್ತು ಇದು ಅಪೌಷ್ಟಿಕತೆ ಏನಿದೆ ಅಲ್ಲ, ಇದು ಶಿಶುಗಳಲ್ಲಿ, ಚಿಕ್ಕ ಮಕ್ಕಳಲ್ಲಿ, ಹದಿಹರೆಯದ ಬೆಳೆಯುವ ಮಕ್ಕಳಲ್ಲಿ ಮತ್ತು ಇಂಥ ವಯಸ್ಸಿನಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತದೆ. ಇದಲ್ಲದೇನೆ ಸ್ವಚ್ಛತೆಯ ಕೊರತೆಯಿಂದ, ನಮ್ಮ ಕುಡಿಯುವ ನೀರಿನಲ್ಲಿ ಸ್ವಚ್ಛತೆಯ ಕೊರತೆಯಿಂದ ಮತ್ತು ನಮ್ಮ ಆರೋಗ್ಯ ಸೌಲಭ್ಯಗಳು ಕಡಿಮೆ ಇರುವುದರಿಂದ ಸಹಿತ ಅಪೌಷ್ಟಿಕತೆ ಹೆಚ್ಚಾಗಿ ಕಂಡು ಬರ್ತದೆ. ಮತ್ತು ಸ್ವಚ್ಛವಾದ ಆಹಾರ ಸೇವನೆ ಮತ್ತು ಈ ಆರೋಗ್ಯಕರ ಜೀವನನೂ ಸಹಿತ ಈ ಅಪೌಷ್ಟಿಕತೆಯನ್ನು ತಡೆಗಟ್ಟಲಿಕ್ಕೆ ಸಹಾಯ ಮಾಡ್ತದೆ. ಗರ್ಭಾವಸ್ಥೆಯಲ್ಲಿ ಮತ್ತು ಹಾಲು ಉಣಿಸುವಂತಹ ತಾಯಂದಿರೊಳಗ ಹೆಚ್ಚಿನ ಪೋಷಕಾಂಶ ಭರಿತ ಆಹಾರದ ಅಗತ್ಯತೆ ಇದೆ ಅನ್ನೋ ಮಾತು ಸತ್ಯ. ಈ ಒಂದು ಅವಧಿಯಲ್ಲಿ ತಾಯಿ ಅಥವಾ ತಾಯಿ ಆಗಲಿರುವಂತಹ ಮಹಿಳೆ ಹೆಚ್ಚು ಪೋಷಕಾಂಶ ಭರಿತ ಆಹಾರವನ್ನ ಸೇವಿಸಿದಾಗ ಆರೋಗ್ಯವಂತ ಶಿಶುವಿಗೆ ಜನ್ಮ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಹಂಗಾದ್ರೆ ಗರ್ಭಾವಸ್ಥೆ ಹಾಗೂ ಹಾಲುಣಿಸುವಂತ ತಾಯಂದಿರು ಸೇವಿಸಬೇಕಾದಂತ ಪೋಷಕಾಂಶ ಭರಿತ ಆಹಾರದ ಅಗತ್ಯತೆಯ ಬಗ್ಗೆ ತಿಳಿಸ್ತೀರಿ? ಸುಮಾರು 270 ದಿನಗಳ ತನಕ ಇದು ಗರ್ಭಾವಸ್ಥೆ ಇರ್ತದೆ. ಗರ್ಭಾವಸ್ಥೆಯಲ್ಲಿ ತಾಯಿಯ ಹೊಟ್ಟೆಯೊಳಗೆ ಬೆಳೆಯುವಂತ ಮಗುವಿಗೆ ತಾಯಿಯಿಂದಲೇ ಎಲ್ಲ ಪೋಷಕ ಸತ್ವಗಳು ಸಿಗ್ಬೇಕು. ಹುಟ್ಟಿದ ಮಗುವಿನ ತೂಕ ಸುಮಾರು 2.5-3 kg ಇರ್ತದೆ. ಅಂದ್ರೆ ಆರೋಗ್ಯವಂತ ಮಗುವಿನ ತೂಕ ಇದು. ಗರ್ಭಿಣಿ ಸ್ತ್ರೀಯರಲ್ಲಿ ಎಲ್ಲ ಪೋಷಕ ಸತ್ವಗಳು ಮತ್ತು ಆಹಾರ ಇವುಗಳ ಅವಶ್ಯಕತೆ ಹೆಚ್ಚಾಗಿ ಇರ್ತದೆ. ಯಾಕಂದ್ರೆ ಮಗುವಿನ ತೂಕ ಹೆಚ್ಚಾಗ್ಬೇಕಲ್ಲ, ಹುಟ್ಟಿದಾಗ ಮಗುವಿನ ತೂಕ ಸರಿಯಾಗಿರ್ಬೇಕು. ನಮ್ ದೇಶದೊಳಗ ಗರ್ಭಿಣಿ ಸ್ತ್ರೀಯರು ಅಂದ್ರೆ ಮಹಿಳೆಯರು 7-10 kg ತೂಕನ ಗರ್ಭಾವಸ್ಥೆಯಲ್ಲಿ ಅವರು ಹೆಚ್ಚು ಹೊಂದ್ತಾರೆ. ಇನ್ನ ಬಾಣಂತಿಯರ್ ನಮ್ಮ ಭಾರತ ದೇಶದೊಳಗ ಊಟ ಮಾಡ್ತಾ ಇಲ್ಲ ಅವರು. ಹೀಗಾಗಿ ತಾಯಿಯ ಅಪೌಷ್ಟಿಕತೆಯಿಂದ ಏನಾಗ್ತದೆ, ನಮ್ಮಲ್ಲಿ ಕಡಿಮೆ ತೂಕದ ಮಕ್ಕಳು ಹುಟ್ಟುವ ಅಥವಾ ಜನಿಸುವುದು ಕಂಡು ಬಂದಿದೆ. ಇನ್ನು ಗರ್ಭಿಣಿ ಮಹಿಳೆಯರಿಗೆ ಹೆಚ್ಚು ಶಕ್ತಿ ಮತ್ತು ಪ್ರೋಟೀನಿನ ಅವಶ್ಯಕತೆ ಇರ್ತದೆ. ಈ ಸಮಯದೊಳಗೆ ರಕ್ತ ವೃದ್ಧಿ ಆಗ್ತದೆ ಮತ್ತು ತೂಕ ಹೆಚ್ಚಳನೂ ಸಹಿತ ಆಗುದ್ರಿಂದ ಸೂಕ್ಷ್ಮ ಪೋಷಕಾಂಶಗಳು ಸಹಿತ, ಉದಾಹರಣೆಗೆ ಇದು ಕಬ್ಬಿಣಾಂಶ ಮತ್ತು ಫೋಲಿಕ್ ಆಮ್ಲ ಅಂತ ಇರ್ತದೆ, ಇವು ಸಹಿತ ಗರ್ಭಾವಸ್ಥೆಯ ಉದ್ದಕ್ಕೂ ಸಹಿತ ಇವುಗಳ ಅವಶ್ಯಕತೆ ಹೆಚ್ಚಾಗ್ತದೆ. ಜೊತೆಗೇನೆ ಕ್ಯಾಲ್ಸಿಯಂ ಖನಿಜ ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗುವಂತ ಈ ಕ್ಯಾಲ್ಸಿಯಂ ಖನಿಜ ಏನಿದೆ, ಇದು ಗರ್ಭಾವಸ್ಥೆ ಮತ್ತು ಹಾಲು ಉಣಿಸುವ ತಾಯಂದಿರಲ್ಲಿ ಸಹಿತ ಹೆಚ್ಚು ಪ್ರಮಾಣದೊಳಗೆ ಬೇಕಾಗ್ತದೆ. ಯಾಕಂದ್ರೆ ಗರ್ಭಾವಸ್ಥೆಯ ಒಳಗೆ ಬೆಳೆಯುವ ಮಗುವಿನಲ್ಲಿ ಸತತ ಮೂಳೆಗಳ ಬೆಳವಣಿಗೆ ಆಗ್ತಿದೆ ಮತ್ತು ಹಲ್ಲುಗಳು ಸಹಿತ ಆವಾಗನ ವಿಕಸನ ಆಗ್ತವ ಮತ್ತು ತಾಯಿಯ ಹಾಲಿನೊಳಗೆ ಹೆಚ್ಚು ಕ್ಯಾಲ್ಸಿಯಂ ಇರ್ತದೆ. ಹೀಗಾಗಿ ಗರ್ಭಾವಸ್ಥೆಯಲ್ಲಿ ಮತ್ತು ತಾಯಿ ಹಾಲು ಉಣಿಸುವ ಸಮಯದಲ್ಲಿ ಸಹಿತ ಕ್ಯಾಲ್ಸಿಯಂ ಅವಶ್ಯಕತೆ ತುಂಬಾ ಹೆಚ್ಚಾಗ್ತದೆ. ಮತ್ತು ಗರ್ಭಿಣಿ ಇದ್ದಾಗ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಆಗಲಿಕ್ಕೆ ಅಯೋಡಿನ್ ಖನಿಜಾಂಶ, ಇದಲ್ಲದೇನೆ ಎ ಜೀವಸತ್ವವು ಸಹಿತ ಹುಟ್ಟಿದ ಮಗುವಿಗೆ ಸೋಂಕು ಬರದಂಗೆ ರಕ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಈ ಎ ಜೀವಸತ್ವದ ಅವಶ್ಯಕತೆಯು ಹೆಚ್ಚಾಗಿ ಕಂಡು ಬರ್ತದೆ. ಬಿ ಕಾಂಪ್ಲೆಕ್ಸ್ ಮತ್ತು ಸಿ ಜೀವಸತ್ವ ಇವು ಸಹಿತ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಬಾಣಂತಿಯರಿಗೆ ಹೆಚ್ಚು ಪ್ರಮಾಣದೊಳಗೆ ಬೇಕಾಗ್ತವ. ಹೀಗಾಗಿ ಗರ್ಭಿಣಿ ಬಾಣಂತಿಯರು ಪ್ರತಿನಿತ್ಯದ ಆಹಾರದೊಳಗೆ ಧಾನ್ಯಗಳನ್ನು ಹೆಚ್ಚು ಸೇವನೆ ಮಾಡಬೇಕಾಗ್ತದೆ. ಪ್ರೋಟೀನ್ ಭರಿತ ಬೇಳೆಕಾಳುಗಳು, ಮೊಳಕೆ ಬರಿಸಿದ ಕಾಳುಗಳು, ಶೇಂಗಾ ಮತ್ತು ಇತರ ಎಣ್ಣೆ ಬೀಜಗಳು ಇವುಗಳನ್ನೆಲ್ಲ ಆಹಾರದೊಳಗೆ ತೆಗೆದುಕೋಬೇಕಾಗ್ತದೆ. ಹಾಲು ಮತ್ತು ಮೊಸರಿನ ಸೇವನೆ ಮತ್ತು ಇತರ ಹಾಲಿನ ಪದಾರ್ಥಗಳ ಸೇವನೆ ಇವು ಹೆಚ್ಚು ಮಾಡಿದ್ರೆ ಬಹಳ ಒಳ್ಳೆಯದು. ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಹೊಂದಿರ್ತಾವ. ಹಾಲು ಮೊಸರುಗಳ ಸೇವನೆಯನ್ನ ಹೆಚ್ಚಾಗಿ ಮಾಡಬೇಕು. ವಿವಿಧ ತರದ ಹಣ್ಣುಗಳನ್ನು ಮತ್ತು ತಾಜಾ ತರಕಾರಿಗಳನ್ನು, ಹಚ್ಚ ಹಸಿರು ಸೊಪ್ಪಿನ ತರಕಾರಿ ಕಾರ್ಯಗಳನ್ನು ತಿರ್ಬೇಕಾಗ್ತದೆ. ಇದಲ್ಲದೇನೆ ಗರ್ಭಿಣಿ ಸ್ತ್ರೀಯರು ಮಲಬದ್ಧತೆಯಿಂದ ಸಹಜವಾಗಿ ಬಳಲ್ತಾರೆ, ಯಾಕೆ ಅವರ ಹೊಟ್ಟೆ ಏನಾಗುತ್ತೆ ಗರ್ಭಾಶಯದ ಬೆಳವಣಿಗೆಯಿಂದ ಅದು ಒತ್ತುತ್ತದೆ. ಇದರಿಂದ ನಾರಿನಂಶ ಇರುವ ಆಹಾರಗಳನ್ನು ಅವರು ಯಾವಾಗ್ಲೂ ಸೇವಿಸಬೇಕು. ಅಂದ್ರೆ ಈಗ ಚಪಾತಿ ಹಿಟ್ಟನ್ನು ಸಾಣಿಸ್ತೇ ತಿನ್ನುವಂತದ್ದು ಅಂದ್ರೆ ಇಡೀ ಧಾನ್ಯಗಳನ್ನು ನಾವು ದಿನನಿತ್ಯದೊಳಗೆ ಅವರಿಗೆ ಬಳಕೆ ಮಾಡಬೇಕು. ಜೊತೆಗೆ ಸಾಕಷ್ಟು ನೀರನ್ನು ಅವರು ಕುಡಿಬೇಕಾಗ್ತದೆ. 8-10 ಗ್ಲಾಸ್ ನೀರಾದ್ರೂ ಅವರು ಪ್ರತಿದಿನ ಸೇವಿಸಬೇಕಾಗ್ತದೆ. ಚಹಾ ಮತ್ತು ಕಾಫಿ ಇವುಗಳ ಸೇವನೆಯನ್ನ ಅತಿ ಹೆಚ್ಚು ಮಾಡಬಾರದು. ಕೆಲವರೆಲ್ಲ 4-5 ಕಪ್ ಚಹಾ ಅಥವಾ ಕಾಫಿ ಕುಡಿತಿರ್ತಾರೆ. ಅದರಲ್ಲಿ ಕೆಫೀನ್ ಅಂಶ ಹೆಚ್ಚಿರುವುದರಿಂದ ಮಗುವಿನ ಬೆಳವಣಿಗೆ ಕುಂಠಿತ ಆಗ್ತದೆ ಮತ್ತು ಬಾಣಂತಿ ಸ್ತ್ರೀಯರಲ್ಲಿ ಹಾಲು ಬರುವ ಪ್ರಮಾಣ ಸಹಿತ ಕಡಿಮೆ ಆಗ್ತದೆ. ಹೀಗಾಗಿ ಇವುಗಳ ಸೇವನೆಯನ್ನು ಕಡಿಮೆ ಮಾಡಬೇಕು. ಇನ್ನು ಗರ್ಭಿಣಿ ಮಹಿಳೆಯರು ಕಾಲಕಾಲಕ್ಕೆ ಅಂದ್ರೆ ನಿಯಮಿತವಾಗಿ ವೈದ್ಯರ ಬಳಿ ಅವರು ಆರೋಗ್ಯ ತಪಾಸಣೆ ಮಾಡ್ಕೋಬೇಕು ಮತ್ತು ಟಿಟಾನಸ್ ಟಾಕ್ಸೈಡ್ ಅನ್ನುವ ಒಂದು ಚುಚ್ಚುಮದ್ದನ್ನು ಅವರು ಗರ್ಭಾವಸ್ಥೆಯಲ್ಲಿ ತೆಗೆದುಕೋಬೇಕಾಗುತ್ತೆ. ಈ ಹೆಣ್ಮಕ್ಳು ಸುಮ್ಮನೆ ಕುಂತಿರಬಾರದು, ಅವರು ಸಾಮಾನ್ಯ ಕೆಲಸಗಳನ್ನು ಮಾಡಬೇಕು ಮತ್ತು ವ್ಯಾಯಾಮ ಸಹಿತ ಬಹಳ ಮುಖ್ಯ ಅಂತ ಹೇಳ್ಬಹುದು. ಗರ್ಭಿಣಿ ಬಾಣಂತಿಯರು ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಔಷಧಿಗಳನ್ನು ತಾವಾಗಿ ತಾವು ತಗೋಬಾರದು. ಮತ್ತು ಕೆಲವರೆಲ್ಲ ಧೂಮ್ರಪಾನ ಮತ್ತು ತಂಬಾಕು ಸೇವನೆ ಇವುಗಳನ್ನ ಮಾಡ್ತಾರೆ. ಕೆಲವರು ಕುಡಿತದ ಚಟ ಇರುವವರು ಸಹಿತ ಇವನ್ನೆಲ್ಲಾನು ಗರ್ಭಾವಸ್ಥೆಯಲ್ಲಿ ನಿಲ್ಲಿಸಬೇಕಾಗುತ್ತೆ. ಅತಿ ಚಿಕ್ಕ ಮಕ್ಕಳಲ್ಲಿ ಈ ಕುಪೋಷಣೆ ಉಂಟು ಆಗಬಾರದು ಅಂದಾಗ ಅವರಿಗೆ ನೀಡುವಂತ ಆಹಾರ ಪದ್ಧತಿ ಹೆಂಗಿರಬೇಕು? ಚಿಕ್ಕ ಮಗುವಿನೊಳಗೆ ಕುಪೋಷಣೆ ತಡಿಲಿಕ್ಕೆ ತಾಯಿ ಹಾಲು ಬಹಳ ಮುಖ್ಯ ಹುಟ್ಟಿದ ಮಗುವಿಗೆ. ಇದು ಪ್ರತಿಯೊಬ್ಬ ತಾಯಿಗೆ ಗೊತ್ತಿರುವ ವಿಷಯ. ಆದ್ರೆ ಅನೇಕ ತಾಯಂದಿರುವ ಮಗುವಿಗೆ ಜನನದ ನಂತರ ಬರುವ ಮೊದಲ ಹಾಲನ್ನು ಕೊಲೆಸ್ಟ್ರಾಮ್ ಅಂತ ಹೇಳ್ತೇವೆ, ಅದನ್ನ ಅವರು ಕೊಡುದಿಲ್ಲ. ಹೀಗಾಗಿ ಮಗು ಹುಟ್ಟಿದ 6 ಗಂಟೆ ಒಳಗನ ತಾಯಿಯು ಮಗುವಿಗೆ ಹಾಲು ಉಣಿಸುವ ಪ್ರಯತ್ನ ಮಾಡಬೇಕು. ಇದರಲ್ಲಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಇರ್ತದೆ. ಆದ್ರಿಂದ ತಾಯಿಯ ಮಗುವಿನ ಜನನದ ನಂತರ ಎದೆ ಹಾಲನ್ನು ಕುಡಿಸಲೇಬೇಕು ಮತ್ತು ಶಾಂತವಾದ ವಾತಾವರಣದಲ್ಲಿ ಹಾಲನ್ನು ಕುಡಿಸಿದ್ರೆ ಹೆಚ್ಚು ಹಾಲು ಸವಿಸ್ತದೆ ಅಂತ ಹೇಳ್ತಾರೆ. ಇದಲ್ಲದೆ ಮಗುವಿಗೆ 6 ತಿಂಗಳಾದಾಗ ತಾಯಿಯ ಹಾಲು ಕಲುವುದಿಲ್ಲ, ಅವಾಗ ಮೇಲಾಹಾರ ನೀಡಬೇಕಾಗ್ತದೆ. ಸಾಮಾನ್ಯವಾಗಿ ಮೊದಲು ನೀಡುವ ಆಹಾರ ನೆಟ್ಟನೆ ಬೇಯಿಸಿದ ಅನ್ನ ಅಥವಾ ದ್ರವ ಪದಾರ್ಥದ ಆಹಾರವನ್ನು ಮೊದಲು ಕೊಡಬೇಕಾಗ್ತದೆ. ಅದು ರಾಗಿ ಗಂಜಿ ಆಗಿರ್ಬೋದು ಅಥವಾ ಅಕ್ಕಿ ಗಂಜಿ ಆಗಿರ್ಬೋದು, ಯಾವುದೇ ಧಾನ್ಯದ ಗಂಜಿಯನ್ನು ಕೊಡ್ತಾರೆ. ನಂತರ ಮೆತ್ತನೆ ಬೇಯಿಸಿದ ಬೇಳೆ, ಖಿಚಡಿ ಮತ್ತು ಮೆತ್ತನೆ ಬೇಯಿಸಿದ ಇಡ್ಲಿಗಳನ್ನು ಸಹಿತ ಕೊಡಬಹುದು ಮತ್ತು ಹಣ್ಣುಗಳನ್ನು ಬಾಳೆಹಣ್ಣನ್ನು ಕಿವುಚಿ ಸಹಿತ 7 ತಿಂಗಳಕ್ಕೆ ಮಗುವಿಗೆ ತಿನ್ನಿಸಬಹುದು. ಬೇಯಿಸಿದ ಸೇಬು ಮತ್ತು ಮೆತ್ತನೆ ಬೇಯಿಸಿದ ತರಕಾರಿಗಳನ್ನು ಮತ್ತು ತರಕಾರಿಯ ನೀರನ್ನು ಸಹಿತ ಕೊಡಬಹುದು. ಮೊಟ್ಟೆಯ ಬಿಳಿ ಭಾಗವನ್ನು ಸಹಿತ 6 ತಿಂಗಳ ನಂತರ ಮಗುವಿಗೆ ತಿನ್ನಿಸಬಹುದು. 1 ವರ್ಷದ ಮಗು ಎಲ್ಲ ತರದ ಆಹಾರನ ಊಟ ಮಾಡಬೇಕು. ಅಲ್ಲದೆ 2 ವರ್ಷದ ಮಗುವಿಗೆ ನಾವು ದೊಡ್ಡವರು ತಿನ್ನುವಂತಹ ಅರ್ಧದಷ್ಟಾದ್ರೂ ಆಹಾರದ ಅವಶ್ಯಕತೆ ಇರ್ತದೆ, ಅಷ್ಟಾದ್ರೂ ಅದು ತಿನ್ಬೇಕಾಗುತ್ತೆ. ಇನ್ನು ಶಾಲಾ ಪೂರ್ವ ಮಕ್ಕಳಿಗೆ ಒಳ್ಳೆಯ ಆಹಾರ ಪದ್ಧತಿಯನ್ನ ಮೊದಲಿನಿಂದಾನ ನಾವು ನಿರ್ಮಿಸಬೇಕಾಗ್ತದೆ. ಹೀಗಾಗಿ ಮನೆಯಲ್ಲಿರುವಂತಹ ಮಹಿಳೆಯರು ಅಥವಾ ತಾಯಂದಿರು ಮತ್ತು ಪಾಲಕರು ಈ ಒಳ್ಳೆಯ ಆಹಾರ ಪದ್ಧತಿಯನ್ನ ರೂಢಿಸಲಿಕ್ಕೆ ಅನೇಕ ಕ್ರಮಗಳನ್ನ ತಗೋಬೇಕಾಗ್ತದೆ. ಎಲ್ಲಾ ತರದ ಆಹಾರವನ್ನ ತಿನ್ಲಿಕ್ಕೆ ಪ್ರೋತ್ಸಾಹ ನೀಡಬೇಕು. ಆಹಾರ ತಯಾರಿಸುವಾಗ ರುಚಿಕರವಾಗಿರ್ಬೇಕು, ಕಾಣ್ಲಿಕ್ಕೆ ಮತ್ತು ಘಮ ಘಮ ಅಂತಿದ್ರ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ. ಮಗು ತಿನ್ನುವಾಗ ಮತ್ತು ತಿನ್ಲಿಕ್ಕೆ ಕಲಿಯುವಾಗ ಸಿಟ್ಟು ಮಾಡಿಕೊಂಡು ಅವರನ್ನು ಬೈಯುವುದು, ಅವ್ರನ್ನ ಹೊಡೆಯುವುದನ್ನ ಇಂಥದೆಲ್ಲ ಮಾಡಬಾರ್ದು. ಮಗು ಯಾವ್ದೋ ಒಂದು ಊಟ ಮಾಡಿದ್ರೆ ಅವ್ರನ್ನ ನಾವು ಹೊಗಳ್ಬೇಕು. ಇದರಿಂದ ಮಗು ತಿನ್ಲಿಕ್ಕೆ ಕಲಿತದೆ ಮತ್ತು ಮಗು ಕುಟುಂಬದ ಎಲ್ಲಾ ಸದಸ್ಯರ ಜೊತೆ ಊಟ ಮಾಡಿದ್ರೆ ಅದು ಚೆನ್ನಾಗಿ ಊಟ ಮಾಡ್ಲಿಕ್ಕೆ ಕಲಿತದೆ. ಆದ್ರಿಂದ ಈ ವಯಸ್ಸಿನೊಳಗೆ ಅವರು ಹೆಚ್ಚು ಆಟ ಆಡೋದ್ರಿಂದ ಮತ್ತು ಅವರು ಈ ವಯಸ್ಸಿನೊಳಗೆ ಹೆಚ್ಚು ಅವರಿಗೆ ಶಕ್ತಿ ಬೇಕಾಗ್ತದೆ, ಪ್ರೋಟೀನಿನ ಅವಶ್ಯಕತೆಯನ್ನು ಹೆಚ್ಚಾಗಿರ್ತದೆ. ಹೀಗಾಗಿ ಇಂಥ ಶಾಲಾ ಮಕ್ಕಳಿಗೆ ನಾವು ಒಳ್ಳೆ ಆಹಾರನ ನೀಡಬೇಕಾಗ್ತದೆ. ಇನ್ನು ಹದಿಹರೆಯದ ಮಕ್ಕಳು ದೇಶದ ನಾಗರಿಕರು ಅಂತ ಹೇಳ್ತೀವಿ. ಇಂಥ ವಯಸ್ಸಿನಲ್ಲಿ ಮಕ್ಕಳು ಸದೃಢಕಾಯರಾಗಿ ಬೆಳೀತಾ ಇರ್ತಾರೆ, ಅವರಿಗೆ ನೀಡಬೇಕಾದಂತ ಆಹಾರ ಎಂಥದ್ದು? ಇನ್ನು ಹದಿಹರೆಯದ ಮಕ್ಕಳಲ್ಲಿ 13-18 ವರ್ಷದ ವಯಸ್ಸಿನ ಮಕ್ಕಳಲ್ಲಿ ಇವರು ಬಹಳ ಎತ್ತರ ಆಗ್ತಾರೆ ಒಂದೇ ಸಲ ಮತ್ತು ಹೆಚ್ಚು ರಕ್ತ ವೃದ್ಧಿ ಇವರಲ್ಲಿ ಆಗ್ತದೆ ಮತ್ತು ಎಲುಬುಗಳು ಮಾಂಸಖಂಡಗಳು ಇವೆಲ್ಲ ಬೆಳವಣಿಗೆ ಹೊಂದೋದ್ರಿಂದ ಆಹಾರ ಮತ್ತು ಪೋಷಕ ಸತ್ವಗಳು ಹೆಚ್ಚೆಚ್ಚು ಬೇಕಾಗ್ತವೆ. ಹೆಚ್ಚು ಕ್ಯಾಲ್ಸಿಯಂ ಬೇಕಾಗ್ತದೆ ಮತ್ತು ರಕ್ತ ವೃದ್ಧಿಗೆ ಕಬ್ಬಿಣ ಅಂಶದ ಅವಶ್ಯಕತೆ ಇರ್ತದೆ ಮತ್ತು B12 ಮತ್ತು ಫೋಲಿಕ್ ಆಮ್ಲ ಹೆಚ್ಚಾಗಿ ಬೇಕಾಗ್ತವೆ ಮತ್ತು ಜಿಂಕ್ ಲವಣಾಂಶವು ಸಹಿತ ದೇಹದ ಬೆಳವಣಿಗೆಗೆ ಮತ್ತು ಇತರ ಕ್ರಿಯೆಗಳಿಗೆ ಬೇಕಾಗ್ತದೆ. ಈ ಎಲ್ಲ ಜೀವಸತ್ವಗಳು ಮತ್ತು ಲವಣಾಂಶಗಳು ಈ ಹದಿಹರೆಯದ ಬೆಳೆಯುವ ಮಕ್ಕಳಲ್ಲಿ ಇದನ್ನ ಹೆಚ್ಚಾಗಿ ನಾವು ಕೊಡಬೇಕಾಗ್ತದೆ. ಆಹಾರದ ಅವಶ್ಯಕತೆ ಅತಿ ಹೆಚ್ಚು ಇರುವುದರಿಂದ ನಿಯಮಿತ ಸಮಯಕ್ಕೆ ಊಟ ಮತ್ತು ತಿಂಡಿ ಬೇಕಾಗ್ತದೆ. ಸಕ್ಕರೆ ಭರಿತ ತಿನಿಸುಗಳು ಮತ್ತು ಈ ಕೃತಕ ಪಾನೀಯಗಳನ್ನು ಮತ್ತು ಈ ಫಾಸ್ಟ್ ಫುಡ್ ಇವುಗಳನ್ನೆಲ್ಲ ನಾವು ಅವರಿಗೆ ಹೆಚ್ಚು ರೂಢಿಸಬಾರದು. ಮತ್ತು ಅವರು ಉಪವಾಸ ಇರುವುದು ಮತ್ತು ಉಪಹಾರ ತಿನ್ನದೇ ಇಟ್ಟು ಆಹಾರ ತಯಾರಿಕೆಯ ಒಳಗೆ ವಿವಿಧತೆ ಬಹಳ ಮುಖ್ಯ. ಬೇರೆ ಬೇರೆ ಆಹಾರಗಳನ್ನು ರುಚಿಕಟ್ಟಾಗಿ ತಯಾರಿಸಬೇಕಾಗುತ್ತೆ. ವಿವಿಧ ಆಹಾರಗಳ ಅವಶ್ಯಕತೆ ಈ ಸಮಯದೊಳಗೆ ಇರ್ತದೆ. ಇರ್ತದೆ. ಮತ್ತು ಅನೇಕ ಮಕ್ಕಳು ಬ್ರೆಡ್, ಬಿಸ್ಕಿಟ್, ಕೇಕ್ ಇಂಥವನ್ನೆಲ್ಲ ತಿನ್ನಲಿಕ್ಕೆ ರೂಢಿ ಮಾಡ್ಕೊಂತವ. ನೂಡಲ್ಗಳನ್ನು, ಪಿಜ್ಜಾ, ಬರ್ಗರ್ ಇಂಥ ಆಹಾರಗಳಲ್ಲಿ ಹೆಚ್ಚು ಬರೀ ಶಕ್ತಿ ಸಿಗ್ತದೆ. ಹೀಗಾಗಿ ಸಾಂಪ್ರದಾಯಿಕ ಆಹಾರಗಳನ್ನ ನಾವೇನ್ ತಯಾರಿಸೇವಲ್ಲ, ಚಕ್ಲಿ ಆಗ್ಲಿ, ಉಂಡಿ, ಮತ್ತು ದಿನನಿತ್ಯ ನಾವು ರುಚಿಕರ ಆಹಾರಗಳನ್ನ ಸಾಂಪ್ರದಾಯಿಕವಾಗಿ ಯಾವುದನ್ನ ತಯಾರಿಸ್ತೀವೋ ಅವುಗಳನ್ನೆಲ್ಲ ತಿನ್ಲಿಕ್ಕೆ ಅವ್ರನ್ನ ರೂಢಿ ಮಾಡಬೇಕು. ಮಕ್ಕಳು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಬಹಳ ಮುಖ್ಯ. ಮತ್ತು ಬಿಸಿಲಿನಲ್ಲಿ ಹೆಚ್ಚು ಅವರು ಇದ್ರೆ ಹೆಚ್ಚು ಸಿಗ್ತದೆ ಡಿ ಜೀವಸತ್ವ. ಇದರಿಂದ ಕ್ಯಾಲ್ಸಿಯಂ ಹೀರುವಿಕೆ ಕಡಿಮೆಯಾಗಿ ಮೂಳೆಗಳು ಬೆಳವಣಿಗೆಗೆ ಸಹಾಯ ಆಗ್ತದೆ. ನಮ್ಮ ಆಹಾರದೊಳಗ ಎಣ್ಣೆ, ತುಪ್ಪ ಮತ್ತು ಕರಿದ ಆಹಾರ ತಿಂಡಿಗಳು, ಸಕ್ಕರೆ, ಬೆಲ್ಲ, ಸಿಹಿ ತಿನಿಸುಗಳು ಇವುಗಳ ಪ್ರಮಾಣ ಮಿತವಾಗಿರಬೇಕು, ಕಡಿಮೆ ಇರಬೇಕು. ಮತ್ತು ಬೇಳೆಕಾಳು, ಹಾಲು, ಮೊಸರು, ಎಣ್ಣೆ ಬೀಜ, ಮೊಟ್ಟೆ, ಮೀನು, ಮಾಂಸ ಅಂದ್ರೆ ಪ್ರೋಟೀನ್ ಹೊಂದಿದಂತಹ ಆಹಾರ ಇವನ್ನು ಸಾಧಾರಣ ಪ್ರಮಾಣದೊಳಗೆ ತಿನ್ನಬೇಕು. ತರಕಾರಿ ಮತ್ತು ಹಣ್ಣುಗಳನ್ನು ಹೇರಳವಾಗಿ ಬಳಸಬೇಕು ಮತ್ತು ದವಸ ಧಾನ್ಯಗಳನ್ನು ಸಮರ್ಪಕ ಪ್ರಮಾಣದೊಳಗೆ ನಾವು ತಿನ್ಬೇಕಾಗ್ತದೆ. ಡಾಕ್ಟರ್ ಉಷಾ ಮಳಿಗೆಯವರ, ಕೊನೆಯದಾಗಿ ಆಹಾರಕ್ಕೆ ಸಂಬಂಧಪಟ್ಟಂತ ಹಲವಾರು ಸಲಹೆಗಳ ಬಗ್ಗೆ ನಾವು ಕೇಳಿರ್ತೀವಿ, ಉತ್ತಮವಾದ ಕೆಲವಾರು ಸಲಹೆಗಳನ್ನ ನಮ್ಮ ಕೇಳುಗರಿಗೆ ನೀಡ್ತೀರಿ? ಇದಲ್ದೇನೆ ಆಹಾರ ಸಂಬಂಧಿ ಅನೇಕ ಸಲಹೆಗಳಿರ್ತಾವ, ಅವು ಬಹಳ ಮುಖ್ಯ ಆಗ್ತಾವ. ವಿಧ ವಿಧವಾದ ಆಹಾರ ಸೇವಿಸಿದ್ರೆ ಸಮತೋಲನ ಆಹಾರ ಆಗ್ತದೆ, ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಹೆಚ್ಚಿನ ಆಹಾರದ ಅವಶ್ಯಕತೆ ಇರ್ತದೆ. ಮತ್ತು ಮಗುವಿಗೆ 6 ತಿಂಗಳಾದಾಗ ನಾವು ತಾಯಿ ಹಾಲಿನ ಜೊತೆ ನಾವು ಬೇರೆ ಮೇಲಾಹಾರನು ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಮಗುವಿನ ತೂಕ ಸರಿಯಾಗಿ ಆಗುತ್ತೆ ಮತ್ತು ಬೆಳವಣಿಗೆ ಹೆಚ್ಚು ಆಗ್ತದೆ. ಮನೆಯೊಳಗೆ ತಯಾರಿಸಿದ ಮೇಲಾಹಾರವನ್ನು ನಾವು ಕೊಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಿನ ಪ್ರಮಾಣದೊಳಗೆ ನಾವು ಪ್ರತಿನಿತ್ಯದೊಳಗೆ ಸೇವಿಸಬೇಕು. ಎಣ್ಣೆ, ತುಪ್ಪ ಮತ್ತು ಪ್ರಾಣಿಜನ್ಯ ಆಹಾರಗಳನ್ನು ಮಿತವಾಗಿ ಸೇವಿಸಬೇಕು. ಮತ್ತು ಹೆಚ್ಚು ತಿಂತಾ ಇದ್ರೆ ಯಾವಾಗಲೂ ಗೊಜ್ಜು ಬರುವ ಸಾಧ್ಯತೆ ಇರ್ತದೆ, ಇದನ್ನ ನಾವು ರೂಢಿಸ್ಕೋಬಾರ್ದು. ಪ್ರತಿನಿತ್ಯ ವ್ಯಾಯಾಮ ಮಾಡುವುದು ಬಹಳ ಮುಖ್ಯ. ಮತ್ತು ಉಪ್ಪಿನ ಬಳಕೆ ದಿನ ಒಂದಕ್ಕ ನಾವು ಹೆಚ್ಚು ಮಾಡಬಾರ್ದು, ಅಂದ್ರೆ 1 ಚಮಚಕ್ಕಿಂತ ಹೆಚ್ಚು ಉಪ್ಪನ್ನು ನಾವು ದಿನನಿತ್ಯದೊಳಗೆ ಪ್ರತಿಯೊಬ್ಬರು ಸೇವಿಸಬಾರ್ದು. ಚಹಾ ಚಮಚಕ್ಕಿಂತ ಅದರದ್ದು ಸೇವನೆ ಕಡಿಮೆ ಇರಬೇಕು. ಇನ್ನು ಆಹಾರ ಮತ್ತು ಕೈಗಳ ಸ್ವಚ್ಛತೆ ಬಹಳ ಮುಖ್ಯ. ಈ ಆಹಾರ ಸ್ವಚ್ಛವಾಗಿಲ್ಲದೆ ಇದ್ರೆ ಅನೇಕ ರೋಗಗಳು ನಮ್ಗ ಬರ್ತಾವ. ಮತ್ತು ಒಳ್ಳೆಯ ಅಡಿಗೆ ವಿಧಾನಗಳನ್ನು ನಾವು ಬಳಸಬೇಕು. ಸತ್ವಾಂಶಗಳನ್ನು ಉಳಿಸುವಂತ ಒಂದು ಆಹಾರ ಕ್ರಮ ಬಳಸಬೇಕು. ಸಾಕಷ್ಟು ನೀರು ಪ್ರತಿನಿತ್ಯ ಕುಡಿಬೇಕು. ಇದಲ್ದೇನೆ ಸಕ್ಕರೆ, ಉಪ್ಪು ಮತ್ತು ಎಣ್ಣೆಗಳ ಸೇವನೆಯನ್ನ ಮಿತಗೊಳಿಸಬೇಕು. ಸೂಕ್ಷ್ಮ ಪೋಷಕಾಂಶ ಅಂದ್ರೆ ಸತ್ವಗಳನ್ನು ಹೊಂದಿರುವಂತ ಆಹಾರಗಳನ್ನು ನಾವು ಪ್ರತಿ ಹಂತದೊಳಗೂ ನಾವು ಕೊಡ್ಬೇಕಾಗ್ತದೆ. ಪೌಷ್ಟಿಕ ಸತ್ವಗಳ ಬಗ್ಗೆ ಆಗ್ಲಿ, ಪೋಷಣೆ ಬಗ್ಗೆ ಆಗ್ಲಿ ಹೆಚ್ಚು ಮಾಹಿತಿಯನ್ನು ಮಾಡಿಕೊಡುವಂತಹ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ಇದೆ. ಇದರಿಂದ ನಮ್ಮ ಪೋಷಣಾ ಮಟ್ಟ ಸುಧಾರಿಸಬೇಕು ಮತ್ತು ಕುಪೋಷಣೆಯಿಂದ, ಅಪೌಷ್ಟಿಕತೆಯಿಂದ ಜನರು ಬಳಲಬಾರದು ಅನ್ನೋದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಬೇಕು ಅಂತ. ಧನ್ಯವಾದಗಳು ಡಾಕ್ಟರ್ ಉಷಾ ಮಳಿಗೆಯವರೇ. ಪೌಷ್ಟಿಕತೆಯ ಬಗ್ಗೆ ಸಾಕಷ್ಟು ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ ಕೇಳುಗರೆ. ಪೌಷ್ಟಿಕತೆ, ಪೋಷಕಾಂಶ ಭರಿತ ಆಹಾರದ ಅಗತ್ಯತೆ, ಈ ಕುರಿತು ಡಾಕ್ಟರ್ ಉಷಾ ಮಳಿಗೆ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದ್ರಲ್ಲ. ಮಾತುಕತೆಯನ್ನ ನಡೆಸಿಕೊಟ್ಟವರು ಮಂಜುಳಾ ಪುರಾಣಿಕ್. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಈಗ ಕೇಳಿ ಪಾಮಲದಿನಿಯ ಭೀಮವ ಬಸಪ್ಪ ಹರಿಜನ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಶಿವರಾಯ ಮೆತ್ತಾಗಿ ಬಂದ ಮಗಳಿಗೆ ಕೋರ ಮೆತ್ತಾಗಿ ಬಂದ ಮಗಳಿಗೆ ಕೋರ ಮೆತ್ತಾಗಿ ಬಂದ ಮಗಳಿಗೆ ಕೋರ ಮೆತ್ತಾಗಿ ಬಂದ ಮಗಳಿಗೆ ಕೋರ ಮತ್ತಿ ಮನ್ನನ ತಂದ ಮೆತ್ತಿ ಬಸವನ ಮಾಡಿ ಹತ್ತೇಳ ಗವರೆ ತಡನ್ಯಾಕ ಕೋಲ ಹತ್ತೇಳ ಗವರೆ ತಡನ್ಯಾಕ ಕೋಲ ಹತ್ತೇಳ ಗವರೆ ತಡನ್ಯಾಕ ಕೋಲ ಹತ್ತೇಳ ಗವರೆ ತಡನ್ಯಾಕ ಕೋಲ ಓನ್ಯಾಗಿ ನವಗುಳರ ಓನ್ಯಾಗಿ ನಕ ಗುಳರ ಹೋಗ ತಿನ ಸಾಲ ಗೆಳತೇರ ಕೋಲ ಹೋಗ ತಿನ ಸಾಲ ಗೆಳತೇರ ಕೋಲ ಹೆಜ್ಜಿಗೆ ಬಸವ ಡರಿ ಒಗದ ಕೋಲ ಹೆಜ್ಜಿಗೆ ಬಸವ ಡರಿ ಒಗದ ಕೋಲ ಹೆಜ್ಜಿಗೆ ಬಸವ ಡರಿ ಒಗದ ಕೋಲ ಜೋಳದ ಮ್ಯಾವನ ತಿಂದ ಜಾಣ ನೀರನ ಕುಡದ ಜಾಮಕ ಬಸವ ಡರಿ ಒಗದ ಕೋಲ ಜಾಮಕ ಬಸವ ಡರಿ ಒಗದ ಕೋಲ ಜಾಮಕ ಬಸವ ಡರಿ ಒಗದ ಕೋಲ ಜಾಮಕ ಬಸವ ಡರಿ ಒಗದ ಕೋಲ ಗೋರಿ ನಿನ ತವರವರ ನಾಡಿಗೆ ಬಡವರ ಏನುಂಡ ಏನ ಬೆಳೆದಿದ್ದೆ ಕೋಲ ಏನುಂಡ ಏನ ಬೆಳೆದಿದ್ದೆ ಕೋಲ ಏನುಂಡ ಏನ ರಾಜಕ ದೊಡ್ಡವರ ತವರವರ ಕೋಲ ರಾಜಕ ದೊಡ್ಡವರ ತವರವರ ಕೋಲ ರಾಜಕ ದೊಡ್ಡವರ ತವರವರ ಕೋಲ ಅಂಜಬೇ ಭಾರತದಾಗ ಬೆಳದಾರವರ ಅಂಜಬೇಕವರಿಗೆ ಭಾರತದಾಗ ಬೆಳದಾರವರ ಅಂಜಬೇಕವರಿಗೆ ಭಾರತದಾಗ ಬೆಳದಾರವರ ಅಂಜಬೇಕವರಿಗೆ ಭಾರತದಾಗ ಬೆಳದಾರವರ ಅಂಜಬೇಕವರಿಗೆ ತಾರವರೇ ಅಂಜಬೇಕವರಿಗೆ ಕಾಡು ನಿಂತಾರವರ ಅಂಜಬೇಕವರಿಗೆ ಕೈ ತೇರದ ನೇತಾರವರೇ ಅಂಜಬೇಕವರಿಗೆ ನಿರದ ನಿಂತಾರವರ ಅಂಜಬೇಕವರಿಗೆ ಕೈ ತೇರದ ನೇತಾರವರೇ ಅಂಜಬೇಕವರಿಗೆ ರಾಣಿ ಚನ್ನಮ್ಮನ ಕರಮಣಿಯ ಅಂಜಬೇಕವರಿಗೆ ರಾಣಿ ಚನ್ನಮ್ಮನ ಕರಮಣಿಯ ಅಂಜಬೇಕವರಿಗೆ ರಾಣಿ ಚನ್ನಮ್ಮನ ಕರಮಣಿಯ ಅಂಜಬೇಕವರಿಗೆ ರಾಣಿ ಚನ್ನಮ್ಮನ ಕರಮಣಿಯ ಅಂಜಬೇಕವರಿಗೆ ರಾಣಿ ಚನ್ನಮ್ಮನ ಕೈಯ ಬಳಿಯ ಅಂಜಬೇಕವರಿಗೆ ರಾಣಿ ಚನ್ನಮ್ಮನ ಕೈಯ ಬಳಿಯ ಅಂಜಬೇಕವರಿಗೆ ರಾಣಿ ಚನ್ನಮ್ಮನ ಕೈಯ ಬಳಿಯ ಅಂಜಬೇಕವರಿಗೆ ರಾಣಿ ಚನ್ನಮ್ಮನ ಕೈಯ ಬಳಿಯ ಅಂಜಬೇಕವರಿಗೆ ಭಾರತದಾಗ ಬೆಳೆದಾರವರ ಅಂಜಬೇಕವರಿಗೆ ಭಾರತದಾಗ ಬೆಳೆದಾರವರ ಅಂಜಬೇಕವರಿಗೆ ದೇಶಕ ಬಡವರ ತಾಯಿಯ ತಂದೆ ಇನ್ನೊಮ್ಮೆ ಹುಟ್ಟಿ ಬರರಣ್ಯ ಅಂಜಬೇಕವರಿಗೆ ಇನ್ನೊಮ್ಮೆ ಹುಟ್ಟಿ ಬರರಣ್ಯ ಇಲ್ಲಿಯವರೆಗೆ ಪಾಮಲದಿನಿಯ ಭೀಮವ ಬಸಪ್ಪ ಹರಿಜನ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ. ಗದಗ್ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕನಿಷ್ಠ 3889 ಗರಿಷ್ಠ 4556, ಉದ್ದಿನಕಾಳು 5612, ಅಲಸಂದೆ 4269, ಹೆಸರುಕಾಳು 3211 - 8229, ಇನ್ನೂ ಶೇಂಗಾ ಹುಬ್ಬು 5239 - 5573, ಜೋಳ 1569 - 2243, ಕುಸುಬೆ 3669 - 4769, ಗೋಧಿ 1777 - 2219. ಇನ್ನೂ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಹೆಸರುಕಾಳು 5000 - 8271, ಶೇಂಗಾ ಗೆಜ್ಜೆ 5225 - 6401, ಇನ್ನು ಮೆಕ್ಕೆಜೋಳ 2251, ಸೂರ್ಯಕಾಂತಿ 5011. ಶಿರಸಿ ಮಾರುಕಟ್ಟೆಯಲ್ಲಿ ಬೆಟ್ಟೆ ಅಡಿಕೆ 20199 - 46649, ಬಿಳಿಗೋಟು 24599 - 34392, ಚಾರ್ಲಿ 35700 - 41132, ರಾಶಿ 42689 - 52099, ಕರಿಮೆಣಸು 47000 - 49119. ಇನ್ನು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಕಡಲೆಕಾಳು 4710, ಉದ್ದಿನಕಾಳು 6120, ಹೆಸರುಕಾಳು 5319, ಜೋಳ 2420, ಈರುಳ್ಳಿ 500 - 1900, ಆಲೂಗಡ್ಡೆ 1700 - 2300, ಸಜ್ಜೆ 2110, ಹಾಗೆ ಸೋಯಾಬೀನ್ 5669 - 6350.